ಜೊತೆಗೆ ಇವುಗಳನ್ನ ಬೆಳೆಸುವಾಗ ಬೇರೆ ಬೇರೆ ಮಾಧ್ಯಮಗಳನ್ನು ಉಪಯೋಗಿಸಿಕೊಳ್ಳೋದಿದೆ. ಅಂದ್ರೆ ಒಳ್ಳೆ ಫಲವತ್ತಾದ ಮಣ್ಣಾಗ್ಲಿ, ಎರೆಹುಳು ಗೊಬ್ಬರ ಆಗ್ಲಿ, ಇನ್ನು ಬೇರೆ ಬೇರೆ ಪದಾರ್ಥಗಳಿದವಲ್ಲ, ಇವು ಸಹ ಸಸ್ಯದ ಅಥವಾ ಬಳ್ಳಿಯ ಬೆಳವಣಿಗೆಗೆ ಪೂರಕವಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಸಂಗಿ ಅವರು. ಡಾಕ್ಟ್ರೆ ಹೇಳಿ. ಎಲ್ರಿಗೂ ನಮಸ್ಕಾರ. ಕಾಳುಮೆಣಸು ನಮ್ಮ ಕೊಡಗಿನ ಒಂದು ಪ್ರಮುಖ ಬೆಳೆ. ಇದರಲ್ಲಿ ಸಾಕಷ್ಟು ವೈವಿಧ್ಯವಾದಂತಹ ತಳಿಗಳನ್ನು ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳು ಬಿಡುಗಡೆ ಮಾಡಿದಾವೆ. ಈ ಸಂಶೋಧನಾ ಸಂಸ್ಥೆಗಳ ಬಿಡುಗಡೆ ಮಾಡತಕ್ಕಂಥ ತಳಿಗಳ ಸಸಿಗಳು ಲಭ್ಯ ಇರತಕ್ಕಂಥದ್ದು ಬಹಳ ಕಡಿಮೆ. ಇರ್ತಕ್ಕಂಥ ಸಿಗ್ತಕ್ಕಂಥ ಒಂದು ಸಸಿಗಳನ್ನೇ ನಾವು ತಗೊಂಡು ಹೋಗಿ ಬೇರೆ ಬೇರೆ ರೀತಿಯಾದಂತಹ ಒಂದು ಸಸ್ಯಾಭಿವೃದ್ಧಿನ ನಾವೇ ಮಾಡಿಕೊಳ್ಳೋದ್ರಿಂದ ನಮಗೆ ಆ ಕಾಸ್ಟ್ನೂ ಕಡಿಮೆ ಆಗುತ್ತೆ. ಹಾಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ಬೇರೆ ಬೇರೆ ರೀತಿಯಾದಂತಹ ತಳಿಗಳನ್ನ ತೋಟದಲ್ಲಿ ನೆಡುವುದರಿಂದ ಸಾಕಷ್ಟು ವೈವಿಧ್ಯತೆಯನ್ನು ಕಾಪಾಡ್ಕೋಬಹುದು. ಸಾಕಷ್ಟು ಕೊಳೆ ರೋಗದ ರೆಸಿಸ್ಟೆಂಟ್ ಇರತಕ್ಕಂಥ ತಳಿಗಳು ಇದಾವೆ. ಐಎಸ್ಆರ್ ತೇವಂ ಆಗಿರಬಹುದು, ಐಎಸ್ಆರ್ ಶಕ್ತಿ ಆಗಿರಬಹುದು, ವರ್ಕಾ ಕೂರು ಎಕ್ಸಲ್ಲು ಬೇರೆ ಬೇರೆ ರೀತಿಯಾದಂತಹ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿಗಳಿದಾವೆ. ಇರ್ತಕ್ಕಂಥ ಸಸಿಗಳನ್ನು ತೆಗೆದುಕೊಂಡು ಬಂದು ಬೇರೆ ಬೇರೆ ವಿಧವಾದಂತಹ ನರ್ಸರಿಯನ್ನು ಮಾಡಿಕೊಂಡು ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡಬಹುದು ಸರ್ ಹೇಳಿದಾಗೆ ಫಲವತ್ತಾದ ಮಣ್ಣು ಯೂಸ್ ಮಾಡಿಕೊಂಡು ನರ್ಸರಿ ಮಿಶ್ರಣ ಮಾಡಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡ್ಕೊಳ್ತೀವಿ. ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ಇದೆಯಾದಂತಹ ನರ್ಸರಿ ಮಿಶ್ರಣವನ್ನು ಉಪಯೋಗಿಸಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಸಾಯಿಲ್ ಲೆಸ್ ಆಗಿರಬಹುದು, ವರ್ಮಿ ಕಾಂಪೋಸ್ಟ್, ಕ್ವಾಯರ್ ಪಿತ್ ಯೂಸ್ ಮಾಡಿಕೊಂಡು, ಇದಲ್ಲದೆ ಗ್ರಾಫ್ಟಿಂಗ್ ಕೂಡ. ಇದನ್ನ ಒಂದೊಂದಾಗಿ ನಾನು ತಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ ನರ್ಸರಿಯಲ್ಲಿ ಮೊದಲನೇದಾಗಿ ಸಾಕಷ್ಟು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗ್ತವೆ. ನಾವು ಯೂಸ್ ಮಾಡ್ತಕ್ಕಂತ ನರ್ಸರಿ ಮಿಶ್ರಣದಲ್ಲಿ ಬಯೋಕಂಟ್ರೋಲ್ ನ ಎಷ್ಟು ವೈವಿಧ್ಯತೆ, ಹಾಗೆ ಗ್ರೋತ್ ರೆಗ್ಯುಲೇಟರ್ ನ ಎಷ್ಟು ಇಂಪಾರ್ಟೆನ್ಸ್, ಅದಲ್ಲದೆ ಕಲೆಕ್ಟ್ ಮಾಡ್ತಕ್ಕಂಥ ಕಡ್ಡಿಗಳು ಫಿಸಿಯಾಲಜಿಕಲ್ ಮ್ಯಾಚುರಿಟಿ ಅಂತ ಹೇಳ್ತೀವಿ, ಯಾವ ತರಹದ ಕಡ್ಡಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಅದನ್ನು ಯಾವಾಗ ಆಯ್ಕೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತದ್ದು. ಮೊಟ್ಟ ಮೊದಲನೇದಾಗಿ ನರ್ಸರಿ ಮಿಶ್ರಣ ಬಹಳ ಇಂಪಾರ್ಟೆಂಟ್ ರೋಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಯಾವ ತರನಾಗಿ ನಾವು ಪ್ರಿಪೇರ್ ಮಾಡ್ಕೋತೀವಿ ಅದರ ಮೇಲೆ ನಮ್ಮ ಸಸಿಗಳು ಗ್ರೋತ್ ಅವಲಂಬಿತವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಕಾಳುಮೆಣಸಿನ ನರ್ಸರಿಯಲ್ಲಿ ಫಲವತ್ತಾದ ಮಣ್ಣನ್ನು ಎರಡು ಭಾಗದಷ್ಟು ಮಣ್ಣು, ಒಂದು ಭಾಗದಷ್ಟು ಮರಳು ಮತ್ತು ಒಂದು ಭಾಗದಷ್ಟು ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ಈ ನರ್ಸರಿ ಮಿಶ್ರಣದಲ್ಲಿ ಮೀಡಿಯಾ ಆಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪ್ರಪೋರ್ಷನ್ ಇದ್ರೆ ಬಹಳ ಉತ್ತಮವಾದಂತಹ ಬೇರ್ನ ಪಡಿಬಹುದು. ಇದರ ಜೊತೆಗೆ ಬಯೋಕಂಟ್ರೋಲ್ ಈ ಟ್ರೈಕೋಡರ್ಮ ಒಂದು ಕೆಜಿಗೆ 2-3 ಗ್ರಾಂನಷ್ಟು ಆತರದ ಒಂದು ಪ್ರಪೋರ್ಷನ್ ಒಳಗೆ ಬಯೋಕಂಟ್ರೋಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ರೂಟ್ನ ಡೆವಲಪ್ಮೆಂಟ್ ಗೂ ಹೆಲ್ಪ್ ಆಗುತ್ತೆ, ಬರ್ತಕ್ಕಂಥ ಸಾಯಿಲ್ ಬಾರ್ನ್ ಇರತಕ್ಕಂಥ ಪೆಸ್ಟ್ ಡಿಸೀಸ್ ಕೂಡ ಕಂಟ್ರೋಲ್ ಆಗುತ್ತೆ. ಇದಲ್ಲದೆ ನರ್ಸರಿ ಮಿಶ್ರಣವನ್ನು ಸೋಲರೈಸೇಷನ್ ಮಾಡುವುದು ಬಹಳ ಮುಖ್ಯ. ಬಯೋಕಂಟ್ರೋಲ್ ಯೂಸ್ ಮಾಡೋದಲ್ಲದೆ ಮುಂಚಿತವಾಗಿ ಏಪ್ರಿಲ್ ಮೇ ಟೈಮಲ್ಲಿ ಓಪನ್ ಕಂಡೀಷನ್ ಅಲ್ಲಿ 1 ಮೀಟರ್ ಅಗಲದಷ್ಟು, 1 ಫೀಟ್ ಹೈಟ್ ನಷ್ಟು ಉದ್ದವಾದಂತಹ ಬೆಡ್ ಮಾಡಿಕೊಂಡು ಆ ನರ್ಸರಿ ಮೀಡಿಯಂ ಏನ್ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ಒಂದು ಸ್ಕ್ವೇರ್ ಮೀಟರ್ ಏರಿಯಾಕ್ಕೆ ಒಂದು 5 ಲೀಟರ್ ನೀರಿನಷ್ಟು ಹಾಕಿ ಒಂದು 300 ಗೇಜ್ ಥಿಕ್ನೆಸ್ ಪ್ಲಾಸ್ಟಿಕ್ ಕವರ್ ನ ಮುಚ್ಚಿಬಿಟ್ರೆ ಅದರಲ್ಲಿ ಹೀಟ್ ಜನರೇಟ್ ಆಗಿ ಸಾಯಿಲ್ ನಲ್ಲಿ ಬರ್ತಕ್ಕಂಥ ಪೆಥೋಜನ್ ನ ರೆಡ್ಯೂಸ್ ಮಾಡಬಹುದು. ಅಂದ್ರೆ ನರ್ಸರಿಯಲ್ಲಿ ನಾವು ಒಳ್ಳೆ ರೀತಿಯಾದಂತಹ ಒಂದು ಸಸಿಗಳನ್ನ ಬಿಡಲಿಕ್ಕೆ ಈ ಸಾಯಿಲ್ ಸೋಲರೈಸೇಷನ್ ಕೂಡ ಬಹಳ ಮುಖ್ಯ ಅಂತ ಹೇಳಬಹುದು. ಇದಲ್ಲದೆ ಜೈವಿಕ ಹತೋಟಿ ಅಂತ ಏನ್ ಹೇಳಿದ್ನಲ್ಲ, ಈಗ ವ್ಯಾಮ್ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು, ಪಚೂಣಿ ಆಗಿರ್ಬೋದು, ಈ ತರನಾದಂತಹ ಬಯೋ ಫರ್ಟಿಲೈಸರ್ ಕೂಡ ಯೂಸ್ ಮಾಡೋದ್ರಿಂದ ಉತ್ತಮವಾದಂತಹ ಸಸಿಗಳನ್ನ ಪಡಲಿಕ್ಕೆ ಆಗತ್ತೆ. ಬೇರೆ ಬೇರೆ ಆದಂತಹ ರೀತಿಯಲ್ಲಿ ಸಸಿಗಳನ್ನ ಯಾವ ತರನಾಗಿ ಮಾಡಬಹುದು, ಮೆಣಸಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಟ್ರೆಡಿಷನಲಿ ನಾವು ಕಟ್ಟಿಂಗ್ಸ್ ನ ಯೂಸ್ ಮಾಡ್ಕೋತೀವಿ. ಸಾಮಾನ್ಯವಾಗಿ ಬರ್ತಕ್ಕಂಥ ಮೆಣಸಿನಲ್ಲಿ 3 ರೀತಿಯ ಕಾಂಡಗಳು ಬರ್ತವೆ. ನೆಲದಲ್ಲಿ ಹರಡಿರ್ತಕ್ಕಂಥ ಕಾಂಡಗಳನ್ನು ನಾವು ಫೆಬ್ರವರಿ ಮಾರ್ಚ್ ನಲ್ಲಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಕ್ಕಂಥದ್ದು, ಕೊತ್ತುಗಳು ಬಿಡ್ತಕ್ಕಂಥದ್ದು ಫ್ಲೆಜೋಟ್ರೋಪಿಕ್ ಶೂಟ್ಸ್ ಅಂತ ಹೇಳ್ತೀನಿ, ಆ ಕೊತ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಪೊದೆ ಮೆಣಸು ಅಂತ ಹೇಳ್ತೀವಿ, ಪೊದೆ ಮೆಣಸು ಆಗಿ ಇದನ್ನ ಮಾಡ್ಕೋಬಹುದು. ಇನ್ನು ಟಾಪ್ ಶೂಟ್ಸ್ ಬರ್ತವೆ ಮೇಲಿನ ಟರ್ಮಿನಲ್ ಶೂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಈ ಕಟ್ಟಿಂಗ್ಸ್ ನಲ್ಲಿ 2 ಅಥವಾ 3 ಗಿಣ್ಣುಗಳನ್ನು ಕಟ್ ಮಾಡಿಕೊಂಡು ಫೆಬ್ರವರಿ ಮಾರ್ಚ್ ನಲ್ಲಿ ಮಿಸ್ಟ್ ಚೇಂಬರ್ ನ ಮಾಡಿಕೊಂಡು ಪ್ರಿಪೇರ್ ಮಾಡಿರ್ತಕ್ಕಂಥ ನರ್ಸರಿ ಮಿಶ್ರಣ ತುಂಬಿರ್ತಕ್ಕಂಥ ಚೀಲದಲ್ಲಿ ಮುಂಚಿತವಾಗಿ ಕಂಪ್ಲೀಟ್ ಆಗಿ ಇರಿಗೇಷನ್ ಮಾಡಿ 1 ಅಥವಾ 2 ಕಡ್ಡಿಗಳನ್ನು ಪ್ರತಿ ಚೀಲದಲ್ಲಿ ನಾಟಿ ಮಾಡಿದ ನಂತರ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಕವರ್ ದಿಂದ ಮುಚ್ಚಬೇಕಾಗತ್ತೆ. ಮುಚ್ಚಿದಾಗ ಏನಾಗುತ್ತೆ ಅಂದ್ರೆ ಹೀಟ್ ಜನರೇಟ್ ಆಗಿ ವಾಟರ್ ಏನೇ ಆಪರೇಟ್ ಆದ್ರೂ ಅದು ಮತ್ತೆ ಅಲ್ಲೇ ಸೆಟ್ಲ್ ಆಗುತ್ತೆ. ಈ ತರನಾಗಿ ಒಂದು 20-25 ದಿನ ಬಿಟ್ಟು ಅಂತಂದ್ರೆ ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗಿರುತ್ತೆ, ಬೇರು ಬಿಟ್ಟಿರುತ್ತೆ, ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗಿರುತ್ತೆ. 25ನೇ ದಿನ ನಂತರ ಅದನ್ನು ಪ್ಲಾಸ್ಟಿಕ್ ರಿಮೂವ್ ಮಾಡಿಕೊಂಡು 19 ಆಗಲಿ ಅಥವಾ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋದ್ರಿಂದ ನಮಗೆ ಒಂದು 3 ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಸಸಿಗಳನ್ನು ನಾವು ಪಡಿಬಹುದು. ಇದರ ಜೊತೆಗೆ ಪ್ಲಾಂಟಿಂಗ್ ಕಟ್ಟಿಂಗ್ಸ್ ಮಾಡೋ ಟೈಮಲ್ಲಿ ಗ್ರೋತ್ ರೆಗ್ಯುಲೇಟರ್ನು ಕೂಡ ಯೂಸ್ ಮಾಡಬಹುದು. ಸಾಮಾನ್ಯವಾಗಿ ಕೆರಾಟೆಕ್ಸ್ ಅನ್ನು ಯೂಸ್ ಮಾಡಬಹುದು, ಹಾಗೆ ವಿವಿಧ ಒಂದು ಗ್ರೋತ್ ಹಾರ್ಮೋನ್ ನ ಯೂಸ್ ಮಾಡಿಕೊಂಡು IBA ಆಗಿರ್ಬೋದು, IA ಆಗಿರ್ಬೋದು, ಈ ತರಹದ ಬೇರೆ ಬೇರೆ ಒಂದು ಕಾನ್ಸಂಟ್ರೇಟ್ ನಲ್ಲಿ ಒಂದು ಸಂಶೋಧನೆ ಮಾಡಿ IBA 1000 PPM ಒಂದು 1 ಮಿನಿಟ್ ಆ ಕಡ್ಡಿಗಳನ್ನ ಎದ್ದಿ ಪ್ಲಾಂಟಿಂಗ್ ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಒಂದು ಬೇರುಗಳು ಬರ್ತವೆ. ಆ ಒಂದು ಎಸ್ಟಾಬ್ಲಿಷ್ಮೆಂಟ್ ನಾವು ಆ ತರನಾದಂತಹ ಒಂದು ಸಸಿಗಳನ್ನು ನಾವು ತೋಟದಲ್ಲಿ ನಾಟಿ ಮಾಡಿದ್ದೆ, ಅದರಲ್ಲಿ ಒಳ್ಳೆ ಗ್ರೋತ್ ಸಿಗುತ್ತೆ. ಈ ಮಣ್ಣಿನಿಂದ ಬೇರೆ ಬೇರೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತಹ ಒಂದು ಸಸ್ಯಾಭಿವೃದ್ಧಿಯನ್ನ ಹೇಳೋದಾದ್ರೆ, ಈಗ ರಾಪಿಡ್ ಮಲ್ಟಿಪ್ಲಿಕೇಶನ್ ಬಾಂಬೂ ಮೆಥಡ್ ಆಗಿರ್ಬೋದು ಮೊದಲೇ ಆಗಿ, ಈಗ ಸರ್ಪೆಂಟೈನ್ ಮೆಥಡ್ ಅಂತೇಳಿ, ಅದು ಕೂಡ ಬಹಳ ಸರಳ ಹಾಗೂ ಈಜಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತಹ ಸಂಸ್ಥೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಸಸಿಗಳನ್ನು 10, 20, 50 ತಂದು ಅದನ್ನ ಸಾಲಾಗಿ ನರ್ಸರಿಯಲ್ಲಿ ವರ್ಟಿಕಲ್ ಆಗಿ ಬೆಳಿಲಿಕ್ಕೆ ಬಿಡಬೇಕು. ಅದು ಬೆಳೀತಾ ಹೋದಂಗೆ ಚೀಲಗಳನ್ನ ಹಿಡಿತಾ ಹೋದಾಗೆ ಆ ನೋಡ್ನಿಂದ ರೂಟಿಂಗ್ ಸ್ಟಾರ್ಟ್ ಆಗತ್ತೆ. ಅದು ಇದೇ ತರನ ಬೆಳೆದಾಗೆ 3 ತಿಂಗಳಲ್ಲಿ 15-20 ಕಡ್ಡಿಗಳು ಬೆಳೆದಿರುತ್ತೆ. ಹಾಗೆ ನಾವು ಮುಂದೆ ಇರತಕ್ಕಂತಹ 10 ಕಡ್ಡಿಗಳನ್ನ ಬಿಟ್ಟು ಬೇರುಳಿದ ಕಡ್ಡಿಗಳನ್ನ 2 ಚೀಲದ ಮಧ್ಯದಲ್ಲಿ ಕಟ್ ಮಾಡಿದ ಪೋರ್ಷನ್ ನ ನರ್ಸರಿ ಮೀಡಿಯಾದಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿಂದ ಬೇರು ಊರಿ ಚಿಗುರು ಒಡೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರನಾಗಿ ಮಾಡೋದ್ರಿಂದ ಏನ್ ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ವರ್ಷ ಪೂರ್ತಿ ಒಂದು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಕಡ್ಡಿಗಳಿಂದ ಸೀಸನ್ ಅಲ್ಲಿ ಮಾತ್ರ ಕಟ್ ಮಾಡಿಕೊಂಡು ಸಸ್ಯಾಭಿವೃದ್ಧಿ ಮಾಡ್ಕೊಳ್ಳಕಾಗತ್ತೆ. ಈ ತರನಾದಂತಹ ಸರ್ಪೆಂಟೈನ್ ಮೆಥಡ್ ಇಂದ ನಾವು ಏನ ಮಾಡಬಹುದು ಅಂದ್ರೆ, ವರ್ಷ ಪೂರ್ತಿಯಾಗಿ ಎಂಗೇಜ್ ಮಾಡಬಹುದು. ಇದರಿಂದ ನಮಗೆ ಸ್ಮಾಲ್ ಹೋಲ್ಡಿಂಗ್ ಫಾರ್ಮರ್ಸ್, ಸಣ್ಣ ರೈತರು ಇದ್ರಂತಂದ್ರೆ, ಗಿಡದಿಂದ ಸರಿಸುಮಾರು ಒಂದು 40-50 ಕಡ್ಡಿಗಳನ್ನ ಸಸ್ಯಾಭಿವೃದ್ಧಿನ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಇದೇ ತರನಾಗಿ ಇನ್ನ ಟ್ರೇಲಿಸ್ ಮೆಥಡ್ ಅಂತೇಳಿ, ಸರ್ಪೆಂಟೈನ್ ಮೆಥಡ್ ನಲ್ಲಿ ಕಡ್ಡಿಗಳು ಚಿಗುರು ಬಂದ ಹಾಗೆ ಬ್ಯಾಗ್ ಇಡಬೇಕಾಗುತ್ತೆ. ಅಲ್ಲಿ ಯಾವಾಗಲೂ ಅದೊಂದು ಲೇಬರ್ ಇಂಟೆನ್ಸಿವ್ ಅಂತ ಹೇಳ್ಬಹುದು. ಆ ಟೈಮ್ ನಲ್ಲಿ ಇಡದೆ ಹೋದಲ್ಲಿ ಬೇರುಗಳು ಸಂಖ್ಯೆ ಕಡಿಮೆ ಆಗಿ ಇದು ಆಗುತ್ತೆ. ಅದೇ ತರ ಆಲ್ಟರ್ನೇಟ್ ಅಂದ್ರೆ ಟ್ರೇಲಿಸ್ ಮೆಥಡ್ ಕೂಡ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ, 1 ಅಡಿ 1.5 ಅಡಿಯಷ್ಟು ಗುಂಡಿ ತೆಗೆದು ಗುಂಡಿಯಲ್ಲಿ ಬಯೋ ಕಂಟ್ರೋಲ್ಸ್, ಫರ್ಮಿ ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಬೇರುಳಿದ ಅಭಿವೃದ್ಧಿ ಹೊಂದಿರತಕ್ಕಂಥ ತಳಿಯ ಕಡ್ಡಿಗಳನ್ನು ಹತ್ರ ಹತ್ರವಾಗಿ ಪ್ಲಾಂಟಿಂಗ್ ಮಾಡಿಕೊಂಡು ಅದನ್ನ 40-45 ಡಿಗ್ರಿ ಅಥವಾ 50 ಡಿಗ್ರಿ ಅಂಗಲ್ದೊಳಗೆ ಸಪೋರ್ಟಿಗೆ ಬಂಬೂನ್ ಇಟ್ಟು ಬೆಳಿಲಿಕ್ಕೆ ಬಿಡಬೇಕು. ಅದನ್ನ 3-4 ತಿಂಗಳಲ್ಲಿ ಸರಿಸುಮಾರು 15-20 ಗಿನ್ನುಗಳಿರುವ ಕಡ್ಡಿಗಳಷ್ಟು ಬೆಳೆಯುತ್ತೆ. ಆ ಕಡ್ಡಿಗಳನ್ನ ಕಟ್ ಮಾಡಿಕೊಂಡು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಇದು ಬಹಳ ಸುಲಭ. ಇದರಲ್ಲಿ ನಾವು 3 ತಿಂಗಳಿಗೊಮ್ಮೆ ಕಟ್ ಮಾಡಿಕೊಂಡು ಸಸ್ಯಾಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನ ಮಣ್ಣು ರಹಿತ ಸಸ್ಯಾಭಿವೃದ್ಧಿನೂ ಕೂಡ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ. ಮಣ್ಣು ರಹಿತ ಸಸ್ಯಾಭಿವೃದ್ಧಿನ ಹೇಗೆ ಮಾಡೋದು ಅಂತಂದ್ರೆ, ವರ್ಮಿ ಕಾಂಪೋಸ್ಟ್ ಮತ್ತು ಚೇರಿ ನಾರಿನ ಪುಡಿ ಅಂದ್ರೆ ಕ್ವಯರ್ ಪಿತ್ ನ ಯೂಸ್ ಮಾಡಿಕೊಂಡು ಸಸ್ಯಾಭಿವೃದ್ಧಿ ಮಾಡುವುದು. ಇಲ್ಲಿ ಯಾಕೆ ಮಣ್ಣು ರಹಿತ ಅಂತಂದ್ರೆ, ಯಾವುದೇ ನರ್ಸರಿಯಲ್ಲಿ ಕೊಳೆ ರೋಗ ಆಗಿರ್ಬೋದು ಅಥವಾ ಎಲೆ ಚುಕ್ಕೆ ಈ ತರದ್ದು ಕಡ್ಡಿಗಳಿಂದ ಮತ್ತು ಮಣ್ಣಿನಿಂದಾನೇ ಸ್ಟಾರ್ಟ್ ಆಗುತ್ತೆ. ಮಣ್ಣು ರಹಿತದಿಂದ ಕೂಡ ನಾವು ಅತಿ ಉತ್ತಮವಾದಂತಹ ಸಸಿಗಳನ್ನ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡಿ, ಇಲ್ಲಿ ವರ್ಟಿಕಲ್ ಮೆಥಡ್ ಅಂತ ಹೇಳಿ ಇದರಲ್ಲಿ ಕಂಪ್ಲೀಟ್ ಆಗಿ 75% ಕ್ವೈರ್ ಪಿತ್ ನ ಯೂಸ್ ಮಾಡ್ಕೋದು, 25% ವರ್ಮಿ ಕಾಂಪೋಸ್ಟ್ ನ 2 ಮೀಟರ್ ನ ಹೈಟ್ ನಲ್ಲಿ 1 ಫೀಟ್ ನ ರೇಡಿಯಸ್ ಪ್ಲಾಸ್ಟಿಕ್ ಲೇಪಿತ ವೈರ್ ಮೆಸ್ ನ ಯೂಸ್ ಮಾಡಿಕೊಂಡು ಈ ಕಾಲಮ್ ನಲ್ಲಿ ಸ್ವೈಲೆಸ್ ಮೀಡಿಯನ್ನ ಫಿಲ್ ಮಾಡಿಕೊಂಡು ಕಾಲಮ್ ಸುತ್ತಲ 8-10 ಬೇರುಳಿದ ಕಡ್ಡಿಗಳನ್ನ ಬೆಳೆಯಲಿಕ್ಕೆ ಬಿಡೋದು. ಇದನ್ನ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂದ್ರೆ ಪಾಲಿ ಹೌಸ್ ನಲ್ಲಿ ಬೆಳೆಯೋದ್ರಿಂದ ಈ ಒಂದು ತರನಾದಂತ ಸಸ್ಯಾಭಿವೃದ್ಧಿಯಲ್ಲಿ ನಮಗೆ 8-10 ಕಡ್ಡಿಗಳನ್ನು ಏನ್ ನೆಟ್ಟಿರ್ತೀವಿ ಅದು 3-4 ತಿಂಗಳಲ್ಲಿ ಕಂಪ್ಲೀಟ್ ಆಗಿ 15-20 ಗಿಂದುಗಳು ಇರತಕ್ಕಂತ ಒಂದು ಬಳ್ಳಿಯಾಗಿ ಬೆಳೆಯುತ್ತೆ. ಬೆಳೆದಾಗೆ ನಮಗೆ ಇದರಲ್ಲಿ 3 ತರನಾದಂತಹ ಸಸಿಗಳನ್ನ ಪಡಿಬಹುದು. ಇಲ್ಲಿ ಏನಂತಂದ್ರೆ, 1 ಕಡ್ಡಿಯಿಂದ 15-20 ಕಡ್ಡಿಗಳು ಸಿಗ್ತವೆ. ಅದರ ಜೊತೆಗೆ ಲ್ಯಾಟರಲ್ ಬ್ರಾಂಚಸ್ ಅಂತ ಏನ್ ಹೇಳಿದ್ನಲ್ಲ, ಫ್ಲೈಜೋಟ್ರಾಪಿಕ್ ಶೂಟ್ಸ್, ಅದನ್ನ ಕೂಡ ಯೂಸ್ ಮಾಡ್ಕೊಂಡು ಈ ಪೊದೆ ಮೆನ್ಸ್ ಮಾಡ್ಕೋಬಹುದು. ಅದಲ್ಲದೆ ಹೀಗೆ ಟಾಪ್ ಶೂಟ್ಸ್ ಅನ್ನು ಕೂಡ ಇದರಲ್ಲಿ ಪಡಿಬಹುದು. 3 ರೀತಿಯಾದಂತಹ ಒಂದು ಸಸ್ಯಗಳನ್ನು ಈ ಒಂದು ಸ್ವೈಲ್ಲೆಸ್ ಮೀಡಿಯಲ್ಲಿ ಪಡ್ಕೋಬಹುದು. ಇದಲ್ಲದೇ ಕೂಡ 1 ಮೀಟರ್ನಷ್ಟು ವಿಡ್ತು, 20 ಸೆಂಟಿಮೀಟರ್ ಹೈಟ್, ನಮಗೆ ಕನ್ವೀನಿಯಂಟ್ ಆದಂತಹ ಬೆಡ್ ನ ಯೂಸ್ ಮಾಡಿಕೊಂಡು ಇದೇ ಮೀಡಿಯಾ ಅನ್ನ ನಾವು ಕ್ವೈರ್ ಪಿತ್ತು ಮತ್ತು ವರ್ಮಿ ಕಾಂಪೋಸ್ಟ್ ನ ಯೂಸ್ ಮಾಡಿಕೊಂಡು ಕೂಡ ಅದನ್ನ ಕಂಪ್ಲೀಟ್ ಆಗಿ ಹಾರಿಜಾಂಟಲ್ ಆಗಿ ಬೆಳಿಲಿಕ್ಕೆ ಬಿಟ್ಟಾಗ ಆ ಗಿನ್ನುಗಳು ಅದ ಮೀಡಿಯಾಕ್ಕೆ ಟಚ್ ಆಗಿ ಅಲ್ಲಿಂದ ಬೇರು ಉಳಿತೆ. ಸಿಂಗಲ್ ನೋಡ್ ಕಟಿಂಗ್ಸ್ ಕಟ್ ಮಾಡಿಕೊಂಡು ಪ್ರೋಟ್ರಿಯಲ್ಲೋ ಅಥವಾ ಬ್ಯಾಗ್ ನಲ್ಲಿ ಹಾಕಿಕೊಂಡು ಕೂಡ ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಇದಲ್ಲದೇ ಸ್ವೈಲೆಸ್ ಅಲ್ಲದೇ ಕೂಡ ಇನ್ನೂ ವಿವಿಧ ರೀತಿಯಾದಂತಹ ಒಂದು ಸಸ್ಯಗಳನ್ನ ಕೂಡ ನಾವು ಮಾಡ್ಕೋಬಹುದು. ಗ್ರಾಫ್ಟಿಂಗ್ ಅಂತೇಳಿ ತಾವೆಲ್ಲ ಕೇಳಿದ್ರೆ ಇತ್ತೀಚಿನ ದಿನದಲ್ಲಿ, ಗ್ರಾಫ್ಟಿಂಗ್ ಏನಂತಂದ್ರೆ ಪೈಪರ್ ಕೊಲಿಬ್ರಿನಮ್ ಅಂತೇಳಿ, ಪೈಪ್ರೇಸಿ ಫ್ಯಾಮಿಲಿನ ಇದು, ಬ್ರೆಜಿಲಿಯನ್ ಪೆಪ್ಪರ್ ಅಂತ ಹೇಳ್ತಾರೆ, ಕಾಡು ಮೆನ್ಸ್ ಅಂತ ಹೇಳ್ತಾರೆ. ಈ ತಳಿಯ ಮೇನ್ ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳೋದಾದ್ರೆ, ಇದು ಹೆಚ್ಚು ನೀರಿರತಕ್ಕಂತ ಜೋಗು ಪ್ರದೇಶದಲ್ಲಿ ಬಹಳ ಸೂಕ್ತವಾದಂತ ಹೇಳ್ಬಹುದು. ಅದಲ್ಲದೆ ಮೆನ್ಸ್ನಲ್ಲಿ ಮೇಜರ್ ಆಗಿ ಸಮಸ್ಯೆ ಇರತಕ್ಕಂಥದ್ದು ಕೊಳೆ ರೋಗ. ಕೊಳೆ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ನೀರಿನಲ್ಲಿ ಇರೋದ್ರಿಂದ ಇದನ್ನ ಗ್ರಾಫ್ಟಿಂಗ್ ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಸಸ್ಯಗಳನ್ನು ಗದ್ದೆ ಪ್ರದೇಶದಲ್ಲಾಗ್ಲಿ, ಅತಿ ಹೆಚ್ಚು ನೀರು ನಿಲ್ಲುವಂತ ಪ್ರದೇಶದಲ್ಲೇ ಆಗಲಿ, ಈ ಗ್ರಾಫ್ಟೆಡ್ ನ ಯಾವುದೇ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳ ಸಯಾನ್ ಯೂಸ್ ಮಾಡಿಕೊಂಡು ವೆಡ್ಜ್ ಗ್ರಾಫ್ಟಿಂಗ್ ಮಾಡಿ, ಆ ಗ್ರಾಫ್ಟಿಂಗ್ ಇಂದ ಸಸಿಗಳನ್ನ ಅಭಿವೃದ್ಧಿಪಡಿಸಿ ಅದನ್ನ ನಾವು ಕೂಡ ಸಿರಿಸಿ ಮತ್ತೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ಸ್ ಕೂಡ ಬಹಳ ಸಕ್ಸಸ್ ಆಗ್ತಿದ್ದಾವೆ. ಇದಲ್ಲದೆ ಇನ್ನ ಟಾಪ್ ಶೂಟ್ಸ್ ಟರ್ಮಿನಲ್ ಶೂಟ್ಸ್ ಅಂತ ಹೇಳಿ ಈಚಿನಲ್ಲಿ ಮಲೇಷ್ಯಾ ಇಂಡೋನೇಷ್ಯಾ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಂತಂದ್ರೆ ಇದರೊಳಗೆ ಅತಿ ಕಡಿಮೆ ಒಂದು ಸಸಿಗಳು ಸಿಗ್ತವೆ ಟಾಪ್ ನಲ್ಲಿ, ಒಂದು ಗಿಡದಿಂದ ಎರಡು ಮೂರು ಆತರದ್ರಿಂದ. ಈ ವರ್ಟಿಕಾಲಮ್ ಮೆಥಡ್ ಏನ್ ಹೇಳಿದ್ನಲ್ಲ, ಆ ತರದ ಒಂದು ಸಸ್ಯ ಅಭಿವೃದ್ಧಿ ಮಾಡಿಕೊಂಡು ಟಾಪ್ ಶೂಟ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅರ್ಲಿ ಬಿಯರಿಂಗ್ ಅಂದ್ರೆ ಎರಡನೇ ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಕೆಳಭಾಗದಿಂದಾನೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ಮತ್ತೆ ವರ್ಟಿಕಲ್ ಆಗಿ ಎಪಿಕಲ್ ಬಡ್ಡಿ ಇರೋದ್ರಿಂದ ಫಾಸ್ಟೆಸ್ಟ್ ಗ್ರೋತ್ ಇರುತ್ತೆ. ಹಾಗಾಗಿ ಆ ಒಂದು ಟಾಪ್ ಶೂಟ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಉತ್ತಮವಾದಂತಹ ಸಸಿಗಳನ್ನ ಪಡ್ಕೊಂಡು ತೋಟದಲ್ಲಿ ನಾಟಿ ಮಾಡ್ಕೊಳ್ಬಹುದು. ಬುಷ್ ಪೇಪರ್ ಕೂಡ ಇತ್ತೀಚಿನ ದಿನದಲ್ಲಿ ಅರ್ಬನ್ ಹಾರ್ಟಿಕಲ್ಚರ್ ಆಗ್ಲಿ, ಟೆರೆಸ್ ಗಾರ್ಡನ್ ಆಗ್ಲಿ, ಹೌಸ್ ಹೋಲ್ಡ್ ಪರ್ಪೋಸ್ ಕಮರ್ಷಿಯಲ್ ಆಗಿ ಕೂಡ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಡಿಕೆ ಮತ್ತು ತೆಂಗಿನಲ್ಲಿ ಕೂಡ ಬುಷ್ ಪೇಪರ್ ಬೆಳೆಯೋದ್ರಿಂದ, ಯಾಕಂದ್ರೆ ಲೇಬರ್ ದ ಸಮಸ್ಯೆಗಳು ತಮಗೆಲ್ಲ ಗೊತ್ತಿರೋದು ಹೀಗೆ ಕೊಯ್ಲು ಮಾಡೋದಾಗ್ಲಿ ಅಥವಾ ಸ್ಪ್ರೇ ಮಾಡೋದಾಗ್ಲಿ, ಬಟ್ ಅಷ್ಟೊಂದು ಎಕನಾಮಿಕ್ ಆಗದೇ ಇದ್ರೂ ಕೂಡ ಬುಷ್ ನಲ್ಲಿ ಪಾಟ್ ನಲ್ಲಿ ಬೆಳೆಯಲಿಕ್ಕೆ ಉತ್ತಮವಾದಂತದ್ದು. ಇದನ್ನ ನಾವು ಫ್ಲೇಜೋಟ್ರಾಪಿಕ್ ಶೂಟ್ಸ್ ಯೂಸ್ ಮಾಡಿಕೊಂಡು ಎರಡೇ ವರ್ಷದಿಂದ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ 1 kg ವರೆಗೂ ಹಸಿಮೆಣಸಿನ ಬುಷ್ ಪೇಪರ್ ಅಲ್ಲಿ ಕೊಯ್ಲು ಮಾಡಬಹುದು. ಕಾಳು ಮೆಣಸಿನಲ್ಲಿ ಸಸ್ಯಗಳನ್ನ ಬೆಳೆಸಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದಾವೆ, ಹಾಗೆ ಸೂಕ್ತವಾದ ಮಾಧ್ಯಮವನ್ನ ಬಳಕೆ ಮಾಡಿಕೊಂಡು ಅವುಗಳನ್ನು ಪೋಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಮಸ್ಯೆ ಇದೆ ಅಂತ ಅನ್ಕೊಂಡು ಹಿಂದೇಟು ಹಾಕಬಾರದು, ಪರಿಹಾರಗಳನ್ನು ಹುಡುಕಂತ ಹೋದ್ರೆ ಸಿಕ್ಕೇ ಸಿಗ್ತವೆ. ಎಷ್ಟೋ ಜನ ಹೊರಗಡೆಯಿಂದ ಸಸಿಗಳನ್ನ ತಂದು ನಾಟಿ ಮಾಡೋ ಬದಲಾಗಿ ಅವರವರೇ ಬೆಳೆಸ್ಕೊಂಡು ಎಕರೆಗಟ್ಟಲೆ ಹಾಕಿ 4-6 acres ಕಾಳು ಮೆಣಸನ್ನ ಬೆಳೆಸಿರೋದಿದೆ, ಕಾಫಿಯನ್ನು ತಾವೇ ಬೆಳೆಸಿ ನಾಟಿ ಮಾಡಿರೋದಿದೆ. ಒಳ್ಳೆ ವಿಷಯಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಹೊನ್ನಪ್ಪ ಸಿಂಗಿ ಅವರೇ. ಕಾಳು ಮೆಣಸಿನಲ್ಲಿ ಕೃಷಿಕರು ಸಸಿಗಳನ್ನ ಬೆಳೆಸುವಾಗ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕನ್ನೋ ಸಂಗತಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಕಾಳು ಮೆಣಸಿನ ಸಸ್ಯಗಳನ್ನ ಬೆಳೆಸುವಾಗ ರೈತರು ಗಮನಿಸಬೇಕಾದ ಅಂಶಗಳ ಕುರಿತಂತೆ ಸಲಹೆಗಳನ್ನು ನೀಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಅಸಂಗಿ ಅವರು. ಸಂಪರ್ಕಕ್ಕೆ ಸಂಖ್ಯೆ ಸ್ಥಿರವಾಣಿ ಸಂಸ್ಥೆದು 08-2-7-79-85-74-2985-74. ಅವರ ಮೊಬೈಲ್ ಸಂಖ್ಯೆ ಇದೆ ಚರವಾಣಿ 9902-02-6647 9902-02-6647. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಂಧುವರೇ, ಮಳೆ ಬರುವ ದಿನಗಳಲ್ಲಿ ಭೂಮಿಗೆ, ಬೆಳೆಗಳಿಗೆ ಮತ್ತು ಜೀವಿಗಳಿಗೆ ಒಂದು ರೀತಿಯ ಉಲ್ಲಾಸದ ವಾತಾವರಣ. ಮಳೆಯ ನೀರಿನಲ್ಲಿ ಆ ರೀತಿಯ ವಿಶೇಷತೆ ಇದೆ. ಮಳೆ ನೀರಿನಲ್ಲಿ ಹಾನಿಕಾರಕವಾದ ಲವಣಾಂಶಗಳು ಇರೋದಿಲ್ಲ. ಮಳೆ ನೀರು ಎಷ್ಟು ಹಿತವಾದದ್ದು, ಎಷ್ಟು ಶುದ್ಧವಾದದ್ದು, ಮೃದುವಾದದ್ದು. ಕುಡಿಲಿಕ್ಕೆ, ಅಡಿಗೆಗೆ, ಸ್ನಾನಕ್ಕೆ, ಬಟ್ಟೆ ಶುಚಿಗೆ ಇಷ್ಟೇ ಅಲ್ಲದಲ್ಲೇ ನಮ್ಮ ಕೃಷಿಗಂತೂ ಹೇಳಿ ಮಾಡಿಸಿದ ನೀರು. ಪ್ರತಿ ಮಳೆಗೂ ಬೆಳೆ ಎಷ್ಟು ಪುಷ್ಕಳವಾಗಿ ಆನಂದದಾಯಕವಾಗಿ ಬೆಳೀತದಲ್ವಾ, ಹಾಗೆ ಒಂದೊಂದು ಮಳೆಗೂ ಆ ಬೆಳೆಯಲ್ಲಾಗುವ ಪರಿವರ್ತನೆಗಳು, ಮಣ್ಣಿನಲ್ಲಿ ಕಾಣುವ ವಿಶೇಷ ಅಂಶಗಳನ್ನ ತೀಕ್ಷ್ಣವಾಗಿ ಗಮನಿಸ್ತಾ ಹೋದ್ರೆ ಖುಷಿ ಅನಿಸುತ್ತೆ. ಮಳೆ ನೀರು ಬೆಳೆಗಳಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಆರೋಗ್ಯಕರವಾದದ್ದು. ಮಳೆ ಬರುವಾಗ ಮನೆ ಮೇಲ್ಗಡೆ ಬೀಳುವ ಮಳೆ ನೀರನ್ನ ಅಚ್ಚುಕಟ್ಟಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಶುದ್ಧವಾದ ನೀರು ಸಿಗುತ್ತೆ. ನದಿಗಿಂತ, ಹೊಳೆಗಿಂತ ನಿಮ್ಮ ಮನೆಯ ಮೇಲ್ಗಡೆ ಬೀಳುವ ಮಳೆ ನೀರಿದೆಯಲ್ಲ, ಅದು ಉತ್ತಮ ಗುಣಮಟ್ಟದ್ದಂತ ಅನ್ಕೊಂಡು ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಮನೆಯ ಮೇಲ್ಗಡೆ ಅಷ್ಟೇನು ಗಲೀಜಿರೋದಿಲ್ಲ ಅಲ್ವಾ. ಮೊದಲು ಬೀಳುವ ಮಳೆ ನೀರನ್ನು ಹೊರಹಾಕಿ ಅಥವಾ ಒಂದು ಕಡೆಗೆ ಸಂರಕ್ಷಣೆ ಮಾಡಿಕೊಂಡು ಅದನ್ನ ಪುನರ್ಬಳಕೆ ಮಾಡಿ ನಂತರ ಆಗಾಗ್ಗೆ ಬೀಳುವ ಮಳೆ ನೀರನ್ನ ಸುರಕ್ಷಿತವಾಗಿ ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ಅದು ನಿಮಗೆ ಆಗಾಗ್ಗೆ ಬಳಕೆಗೆ ಅನುಕೂಲ ಬರುತ್ತೆ. ರೈತ ಬಾಂಧವರೇ, ಶ್ರೋತೃಗಳೇ, ಅಡಿಗೆಗೆ ನೀವು ಮಳೆ ನೀರನ್ನ ಉಪಯೋಗಿಸ್ಕೊಂಡು ನೋಡಿ. ಕಾಳುಗಳು ಬೇಗ ಬೇಯ್ತವೆ ಮಳೆ ನೀರಿಗೆ. ಗಡ್ಡೆ ಗೆಣಸುಗಳು ಅಷ್ಟೇ ಬಹು ಸುಲಭವಾಗಿ ಬೆಂದು ರುಚಿಯಾಗಿ ನಮ್ಮ ಹೊಟ್ಟೆಯನ್ನು ಸೇರ್ತವೆ. ಹಾಗೆ ಸಾರು ಮತ್ತಿತರೆ

ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಹವಾಮಾನ ಬೆಳೆ ವಿಮಾ ಯೋಜನೆನ ಜಿಲ್ಲಾ ಮಟ್ಟದ ಮೇಲ್ವಿಚಾರಣೆ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದು 2022-23 ಸಾಲಿನ ಮುಂಗಾರು ಹವಾಮಾನ ಮರು ವಿನ್ಯಾಸಗೊಳಗಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆನ ಕೊಡಗು ಜಿಲ್ಲೆಯಲ್ಲಿ ಮುಖ್ಯ ಬಹುವಾರ್ಷಿಕ ಬೆಳೆಗಳಲ್ಲಿ ಕರಿಮೆಣಸು ಮತ್ತೆ ಅಡಿಕೆ ಬೆಳೆಗಳಿಗೆ ಅನುಷ್ಠಾನ ಮಾಡಲಾಗ್ತಾ ಇದ್ದು ಈ ವಿಮಾ ನೋಂದಣಿಗೆ ಇದೇ ತಿಂಗಳ 30 ಆಖೆರೆ ದಿನ ತಿಳಿ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ನೀಡಿದರು. ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಮಾತಾಡಿ, ವಿಮೆ ಪಡೆಯಕ್ಕೆ ಅನುಮೋದಿತ ಟರ್ಮ್ಶೀಟ್ಗಳಲ್ಲಿ ಯಾವ ರೀತಿ ಪಾವತಿ ಮಾಡಕು ತಿಳಿದ್ರ ಬಗ್ಗೆ ಬೇರೆ ಬೇರೆ ಹಂತದ ನಿಖರ ಮಾಹಿತಿ ಒದಗಿಸುವಂಗೆ ನಿರ್ದೇಶನ ನೀಡಿದ್ರು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೂಡಲೇ ತಮ್ಮ ಅಧೀನದಲ್ಲಿ ಬರುವ ಎಲ್ಲಾ ಬ್ಯಾಂಕ್ಗಳಿಗೆ ಮಾಹಿತಿನ ಕೊಟ್ಟು ರೈತರಿಗೆ ನೋಂದಣಿ ಮಾಡಿ ಕಡೆಗೆ ಅಗತ್ಯ ಕ್ರಮ ತಕೊಳ್ಳಕೂತ ಹೇಳಿದ್ರು. 2022-23 ಸಾಲಿನ ಸಮನ್ವಯ ಶಿಕ್ಷಣ ಚಟುವಟಿಕೆಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರಗಳಲ್ಲಿ ಖಾಲಿ ಇರುವ 6 ಪ್ರೌಢಶಾಲಾ ವಿಭಾಗದ ವಿಶೇಷ ಸಂಪನ್ಮೂಲ ಶಿಕ್ಷಕರ ಹುದ್ದೆಗೆ ನೇರ ಗುತ್ತಿಗೆ ಮೂಲಕ ತಾತ್ಕಾಲಿಕ ಆಗಿ ನೇಮಕಾತಿಗೆ ಮಾಡಿಕೆ, ವಿಶೇಷ ಬಿಎಡ್ ವಿದ್ಯಾರ್ಹತೆ ಹೊಂದಿ ಆರ್ಸಿಐಲಿ ನೋಂದಣಿ ಮಾಡಿರುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಆಸಕ್ತಿ ಇರುವ 15 ಉಪನಿರ್ದೇಶಕರು, ಜಿಲ್ಲಾ ಉಪಯೋಜನಾ ಸಮನ್ವಯ ಅಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲ್ಲಿಗೆ ಸಲ್ಲಿಸಕು. ನಗರ ಪ್ರದೇಶಗಳಲ್ಲಿ ಜನರಿಗೆ ಸೇವೆ ನೀಡ್ತಾ ಇರುವ ಗ್ರಾಮ ಒನ್ ಮೂಲಕ ಹಳ್ಳಿಗರಿಗೂ ಸೇವೆ ನೀಡುತ್ತಿರುವ ಉದ್ದೇಶದ ಯೋಜನೆ ರೂಪಿಸಲಾಗ್ತಾ ಇದ್ದು, ಕೊಡಗು ಜಿಲ್ಲೆಯಲ್ಲಿ 92 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಒನ್ ಶುರು ಮಾಡಿದ್ದು, ಆ ನಿಟ್ಟಲ್ಲಿ 24 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಶುರು ಮಾಡಿಕೆ ಆಸಕ್ತಿ ಇರುವ ಪ್ರಾಜೆಕ್ಟ್ಗಳಿಂದ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಯೋಜನಾ ನಿರ್ದೇಶಕರು ಇಲ್ಲರೆ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರನ್ನು ಸಂಪರ್ಕಿಸಕು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ಕೊಡಗು ಜಿಲ್ಲೆಗೆ ಆಗಮಿಸಲು ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರು ಕೇಂದ್ರ ಸಚಿವರನ್ನು ಬರಮಾಡಿಕೊಂಡು, ಹಾಗೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ ಅವರು ಹಾಜರಿದ್ದರು. 2022-23 ಸಾಲಿನ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಉಪಯೋಜನೆಯಲ್ಲಿ ರಾಷ್ಟೀಯ ಅಂತಾರಾಷ್ಟೀಯ ಮತ್ತು ರಾಜ್ಯಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕ ವಿಜೇತರಾದ ರಾಜ್ಯದ ಕ್ರೀಡಾಪಟುಗಳಿಗೆ ನಗದು ಪ್ರೋತ್ಸಾಹ ನೀಡಲಾಗಿದೆ. ಕ್ರೀಡಾಪಟುಗ ರಾಷ್ಟೀಯ ಅಂತಾರಾಷ್ಟೀಯ ಮತ್ತು ರಾಜ್ಯಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಹಾಗೆ ಕೊಡಗು ಜಿಲ್ಲೆನ ಆಸಕ್ತ ಕ್ರೀಡಾಪಟುಗಳಿಂದ ಅರ್ಜಿ ನಮೂನೆಯಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಚೇರಿಗೆ 25 ಸಲ್ಲಿಸಕುತ್ತಿಳಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಸಾಮಾಜಿಕ ಅರಣ್ಯ ವಲಯ ಹೊದ್ದೂರು ವಾಟೆಕಾಡು ಇಲಾಖಾ ಸಸ್ಯಕ್ಷೇತ್ರದಲ್ಲಿ 2022-23 ಮಳೆಗಾಲದಲ್ಲಿ ಗಿಡನಡಿಕೆ, ಬೇರೆ ಬೇರೆ ಹಣ್ಣು ಹಂಪಲು, ಕಾಡು ಜಾತಿಯ ಸಸಿಗಳನ್ನು ಬೆಳೆಸಲಾಗ್ತಾ ಇದ್ದು, ಮಹಗನಿ, ಶ್ರೀಗಂಧ, ರಕ್ತ ಚಂದನ ಸೇರಿದಂತೆ ಬೇರೆ ಬೇರೆ ಜಾತಿನ ಗಿಡಗಳು ಲಭ್ಯ ಇದ್ದು ರೈತ ಫಲಾನುಭವಿಗ ದಾಖಲಾತಿಗಳನ್ನು ಕೊಟ್ಟು ಪ್ರಯೋಜನ ಪಡ್ಕೊಳ್ಳಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಯುಜಿಸಿ ನೆಟ್ ಮತ್ತು ಕೆಸೆಟ್ ಪರೀಕ್ಷಾ 45 ದಿನಗಳ ತರಬೇತಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಚೇರಿಯಲ್ಲಿ ಹೊತ್ತರೆ 10 8:55 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕು. ಹಾಗೆ ವಿರಾಜ್ ಪಟೇಲ್ ಇರುವ ಮಾಜಿ ಸೈನಿಕರ ಎಸ್ಎಚ್ಎಸ್ ಪಾಲಿಕ್ಲಿನಿಕ್ಲಿ ವೈದ್ಯರು ನಾಳೆ ಇರ್ದುಲೆ ತಳಿ ಪಾಲಿಕ್ಲಿನಿಕ್ನ ಅಧಿಕಾರಿಗೆ ತಿಳಿಸೋಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನಾರೋಗ್ಯ ಸಂಸ್ಥೆ, ಎಪಿಡೆಮಾಲಜಿ ವಿಭಾಗ, ನಿಮ್ಯಾನ್ಸ್ ಬೆಂಗಳೂರು ಇವರ ಕೂಡುಕೂಟಲಿ ಸರ್ಕಾರದ ಅನುದಾನಿತ ಯೋಜನೆಗಳಾದ ಯುವಜನರ ಮಾನಸಿಕ ಆರೋಗ್ಯಕ್ಕೆ ಪೂರಕ ಸೇವೆಗಳ ಸಮಗ್ರ ಅಭಿವೃದ್ಧಿ ಮತ್ತು ಅನುಷ್ಠಾನ ಯೋಜನೆಯಡಿಯಲ್ಲಿ ಯುವ ಪರಿವರ್ತಕರಾಗಿ ಕೆಲಸ ಮಾಡಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಬೇಕು. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಕಡೆಯಿಂದ ಜಿಲ್ಲೆನ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ನಾಗರಿಕರಿಗೆ ಗೋಣಿಕೊಪ್ಪಲಲ್ಲಿ ನಾಗರಿಕ ಬಂದೂಕು ತರಬೇತಿ 15 ಒಂದು ವಾರಗಳ ಕಾಲ ನಡೆದಿದೆ. ಈ ತಾಲೂಕಿಗೆ ಸಂಬಂಧಪಟ್ಟ ನಾಗರಿಕರು ತಮ್ಮ ಅರ್ಜಿನ ಉಪನಿರ್ದೇಶಕರ ಕಚೇರಿಗೆ 13 ಕೊಡಗು ತಳಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ತಿಳಿಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ಚಪ್ಪುಡೆರೆ ಎಂ ಪುಣಚ್ ಅವರನ್ನು ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ 10 ವಿರಾಜಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ, 18 ಮಡಿಕೇರಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಆಯಾ ದಿನಗಳಂದು ಹೊತ್ತರೆ 11 ಒಂದು ಗಂಟೆವರೆಗೆ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ತಕೊಂಡಿವೆ. ಸರ್ಕಾರಿ ಕಚೇರಿಗಳಲ್ಲಿ ವಿಳಂಬ ಸೇರಿದಂತೆ ಇನ್ನಿತರ ತೊಂದರೆ ನೀಡುತ್ತಾ ಇರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕು. ಸಾರ್ವಜನಿಕರು ಈ ಅವಕಾಶವನ್ನು ಉಪಯೋಗಿಸಿಕೊಡುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಿದರು. ಕೊಡಗು ಜಿಲ್ಲೆನ ಪೊನ್ನಂಪೇಟೆ ತಾಲೂಕಲ್ಲಿ ವಾಸ ಇರುವ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಯಾವುದೇ ಸಾಮೂಹಿಕ ಇಲ್ಲರೆ ವೈಯಕ್ತಿಕ ಕುಂದುಕೊರತೆಗಿದ್ದರೆ ಚರ್ಚಿಸಿಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 21 ಹೊತ್ತರೆ 11 ಪೊನ್ನಂಪೇಟೆ ತಹಶೀಲ್ದಾರ ಕಚೇರಿ ಸಭಾಮಂಡಲಿ ಸೈನಿಕರ ಕುಂದುಕೊರತೆಗಳ ಸಭೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ 16 ಜಂಟಿ ನಿರ್ದೇಶಕರ ಕಚೇರಿ, ಸೈನಿಕ ಕಲ್ಯಾಣ ಇಲಾಖೆ ಮಡಿಕೇರಿಯಲ್ಲಿ ಸಮಸ್ಯೆಗಳನ್ನ ಬರೆದು ಇಲಾಖೆಗೆ ಕೊಡಕು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಈಗ ಜಾಹೀರಾತುಗಳು.

ಜಿಲ್ಲೆಯ ಗೃಹ ಮಂತ್ರಾಲಯಕ್ಕೆ ಕೂಡಿನ ಅರೆಸೇನಾ ಪಡೆ ಯೋಧಂಗ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಸಿಎಪಿಎಸ್ ಬಿಎಸ್ಎಫ್ ಸಿಆರ್ಪಿಎಫ್ ಐಟಿಬಿಪಿಎಫ್ ಸಿಎಫ್ ಪಿಂಜ ಅಸ್ಸಾಂ ರೈಫಲ್ಸ್ ಪಡೆಯಲು ಸೇವೆ ಮಾಡಿದ ನಿವೃತ್ತಿ ಆನಾ ಪಿಂಜ ಒಡೆಯನ ಕಳಂದಂಡ ಪೊಂಗಡ ತೊಂದರೆ ತಾಪತ್ರೆ ಅರಿವಕ್ಕೆ ಏದೇ ಇಲಾಖೆ ಇಲ್ಲ ಆನೊಂದು ಸರ್ಕಾರ ಮಟ್ಟದ ಈಗ ಸಂಬಂಧಪಟ್ಟ ನಿಕೆ ತೀರ್ಮಾನ ಹೊಡೆತವಕ್ಕೆ ಮಾಹಿತಿ ಸಂಗ್ರಹ ಮಾಡಿತು ಬೌಸಲ್ ಇಂಗಕ್ಕೆ ಪಿಂಜ ಇಂಗಡ ಕುಟುಂಬಕಾರಕ್ಕೆ ಕ್ಯಾಂಟೀನ್ ಸೌಲಭ್ಯ ಕೊಡುಪು ಆನೊಂದು ಜಿಲ್ಲಾ ನಿವೃತ್ತ ಯೋಧರ ಒಕ್ಕೂಟದ ಅರೆಸೇನಾ ಪಡೆ ಕಾರ್ಯಾಲಯದ ಪೆದ ನೋಂದಣಿ ಮಾಡಿ ಎಂದು ಸದಸ್ಯತ್ವ ಪಡೆದೊನಿಕೆ ಒಕ್ಕೂಟದ ಕಾರ್ಯದರ್ಶಿ ಎನ್ಎಂ ಭೀಮಯ್ಯವು ಅರಿಚಿಟ್ಟಿತು. ದಂಡಾಯಿರತ್ತೂಂದನೇ ಸಾಲರ ಪರಿಶಿಷ್ಟ ಜಾತಿ ಪಿಂಜ ಪಂಗಡತರ ಉಪಯೋಜನೆ ರಡಿಲು ರಾಷ್ಟೀಯ ಅಂತಾರಾಷ್ಟೀಯ ಪಿಂಜ ರಾಜ್ಯ ಮಟ್ಟದ ಕ್ರೀಡಾಕೂಟದ ಗದ್ದ